ಹಿಪ್ಪೆ ನೆರಳೆಯಲ್ಲಿ ಅಧಿಕ ಪ್ರಮಾಣದ ಲಾಭವನ್ನು ಪಡ್ಕೋಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ತಿದ್ದಾರೆ. ಮೊದಲನೇದಾಗಿ ಪ್ರಿಯ, ಇವರು ಸುಸ್ಥಿರ ಆದಾಯಕ್ಕೆ ಈ ಹಿಪ್ಪೆ ನೆರಳು ಅಥವಾ ಈ ರೇಷ್ಮೆ ಕೃಷಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಎಲ್ಲ ರೈತರ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಪ್ರಿಯಾ. ಇವಾಗ ನಾನು ಹೇಳಲು ಬಯಸುತ್ತಿರುವ ವಿಷಯವೇನೆಂದರೆ ಸುಸ್ಥಿರ ಆದಾಯಕ್ಕೆ ರೇಷ್ಮೆ ಕೃಷಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತಿದೆ ಅಂದರೆ ವಾತಾವರಣದಲ್ಲಿ ಆಗುತ್ತಿರುವ ಬದಲಾವಣೆಯಿಂದ ರೈತರು ತತ್ತರಿಸಿ ಹೋಗುತ್ತಿದ್ದಾರೆ. ಇದರಿಂದ ಯಾರೂ ಕೂಡ ಕೃಷಿ ಮಾಡಲು ಇಚ್ಛಿಸುತ್ತಿಲ್ಲ, ಎಲ್ಲರೂ ಹಿಂಜರಿಯುತ್ತಿದ್ದಾರೆ. ಎಲ್ಲರಿಗೂ ಸುಲಭವಾಗಿ ಹಣ ಗಳಿಸಲು ಇಚ್ಛೆ ಇರುತ್ತದೆ. ಆದ್ದರಿಂದ ಯಾರೂ ಕೃಷಿ ಅಥವಾ ಕೃಷಿ ಮಾಡುವರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಅವೈಜ್ಞಾನಿಕ ಕೃಷಿ ತಂತ್ರಜ್ಞಾನಗಳ ಬಳಕೆಯಿಂದ ಇಳುವರಿ ಮಟ್ಟ ಹಾಗೂ ಮಾರುಕಟ್ಟೆ ಬೆಲೆ ಏರಿಳಿತದಿಂದ ರೈತರು ಕೃಷಿ ಮೇಲೆ ಅವಲಂಬನೆ ಕಡಿಮೆಯಾಗುತ್ತಿದೆ. ಎಲ್ಲರೂ ನೌಕರಿಯಿಂದನೇ ಸಂಪಾದಿಸಬೇಕೆಂದು ಇಚ್ಛಿಸುತ್ತಿದ್ದಾರೆ. ಹೀಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಯಾರೂ ಕೂಡ ಕೃಷಿ ಮೇಲೆ ಅಷ್ಟು ಅವಲಂಬನೆ ತೋರಿಸುತ್ತಿಲ್ಲ. ಈಗ ಬೇಸಾಯದಲ್ಲಿ ವಾತಾವರಣದ ಏರಿಳಿತ ಜೊತೆಗೆ ಕೀಟ ಹಾಗೂ ರೋಗಗಳ ಹಾವಳಿ ದಿನದಿಂದ ದಿನ ಹೆಚ್ಚಾಗುತ್ತಿದೆ. ಈಗೇನಾಗುತ್ತಿದೆ ಅಂದರೆ ಹೊಸ ಹೊಸ ಕೀಟ ಹಾಗೂ ರೋಗಗಳು ಬರುತ್ತಿವೆ. ಸರಿಯಾದ ಸಮಯದಲ್ಲಿ ಕೀಟನಾಶಕಗಳ ಬಳಕೆ ಅನಿವಾರ್ಯವಾಗಿದೆ. ನಾವು ಇವುಗಳ ಸಿಂಪರಣೆ ಮಾಡದೇ ಇದ್ದಲ್ಲಿ ಸಣ್ಣ ಹುಳುಗಳ ಹಾವಳಿ ದೊಡ್ಡ ಪ್ರಮಾಣವಾಗಿ ಬೆಳೆಗಳನ್ನು ನಾಶ ಮಾಡಬಹುದು. ಹೀಗಾಗಿ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಕೀಟನಾಶಕಗಳು ಹಾಗೂ ಕೀಟನಾಶಕಗಳನ್ನು ಬಳಸಬೇಕು. ಇದರಿಂದ ನಾವು ರೋಗ ನಿಯಂತ್ರಣವನ್ನು ಮಾಡಬಹುದು. ಉದಾಹರಣೆಗೆ ಹತ್ತಿ, ತೊಗರಿ, ಭತ್ತ, ಮೆಣಸಿನಕಾಯಿ, ತರಕಾರಿ ಬೆಳೆಗಳು, ಹೂವಿನ ಬೆಳೆಗಳನ್ನು ನೋಡಿದರೆ ವ್ಯವಸಾಯ ಮಾಡುವ ರೈತರು ಹಿಂಜರಿಯುತ್ತಿದ್ದಾರೆ. ಏಕೆಂದರೆ ಇದರಲ್ಲಿ ಹೆಚ್ಚಾಗಿ ರೋಗಗಳು ಮತ್ತು ಕೀಟಗಳು ಬರುತ್ತಿವೆ. ಇವಾಗ ಒಂದು ಗಾದೆ ಮಾತು ಏನಿದೆ ಅಂದರೆ ಆಳಾಗಿ ದುಡಿಯಬೇಕು ಮತ್ತು ಅರಸನಾಗಿ ಉಣಬೇಕು. ಆದರೆ ಇವಾಗಿನ ಕಾಲದಲ್ಲಿ ಕೇವಲ ಆಳಾಗಿ ದುಡಿದರೆ ಸಾಲದು. ವೈಜ್ಞಾನಿಕ ರೀತಿಯಿಂದ ಸುಧಾರಿತ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಮತ್ತು ಮಾರುಕಟ್ಟೆಯ ದರವನ್ನು ಗಮನದಲ್ಲಿಟ್ಟುಕೊಂಡು ವ್ಯವಸಾಯವನ್ನು ಮಾಡಿದರೆ ಮಾತ್ರ ಆರ್ಥಿಕವಾಗಿ ಸಬಲರಾಗಬಹುದು. ಇಲ್ಲದಿದ್ದರೆ ಬೆಳೆ ಹಾನಿ ಆಗುತ್ತದೆ. ವಿವಿಧ ಕೃಷಿ ಪದ್ಧತಿಗಳಲ್ಲಿ ಸಮಗ್ರ ಕೃಷಿ ಪದ್ಧತಿ, ಅರಣ್ಯ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ರೇಷ್ಮೆ ಕೃಷಿ ಮುಂತಾದ ನಿರಂತರವಾಗಿ ಆದಾಯ ಕೊಡುವಂತಹ ಪದ್ಧತಿಗಳನ್ನು ಅನಿವರಿಸಬಹುದು. ಆದರೆ ಇದರಲ್ಲಿ ಹಲವಾರು ಸಮೀಕ್ಷೆಗಳ ಪ್ರಕಾರ ರೇಷ್ಮೆ ಕೃಷಿ ಒಂದು ಲಾಭದಾಯಕ ಕಸಬವಾಗಿ ಹೊರಬಂದಿದೆ. ಹೀಗಾಗಿ ನಾವು ರೇಷ್ಮೆ ಕೃಷಿಯನ್ನು ಅಳವಡಿಸಿಕೊಂಡರೆ ವರ್ಷವಿಡೀ ಆದಾಯವನ್ನು ಗಳಿಸಬಹುದು. ನಾವು ನಿರಂತರವಾಗಿ ಆದಾಯ ಪಡೆಯಬೇಕೆಂದರೆ ರೇಷ್ಮೆ ಕೃಷಿ ಮಾಡುವುದು ಒಂದು ವೈಜ್ಞಾನಿಕ ನಿರ್ಧಾರ. ನಾವು ಯಾವುದೇ ಕೃಷಿ ಪದ್ಧತಿಗಳನ್ನು ಅನುವರಿಸಬೇಕಾದರೆ ಲಾಭ ಮತ್ತು ನಷ್ಟಗಳ ಬಗ್ಗೆ ತಿಳಿದುಕೊಂಡು ಮಾಡಬೇಕು. ರೇಷ್ಮೆ ಕೃಷಿಯಿಂದ ನಾವು ವರ್ಷವಿಡೀ ಆದಾಯವನ್ನು ಪಡೆಯಬಹುದು. ಇದರಿಂದ ಇದನ್ನು ಬೇರೆ ಬೆಳೆಗೆ ಹೋಲಿಸಿದರೆ ನಾವು ಅದಕ್ಕಿಂತ ಹೆಚ್ಚು ಲಾಭವನ್ನು ಪಡೆಯಬಹುದು. ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬೆಳೆಗಳು ಆಗಿರುವಂತಹ ಹತ್ತಿ, ಭತ್ತ, ತೊಗರಿ, ಶೇಂಗಾ, ಇವುಗಳ ನಿವಾಳ ಆದಾಯ ಏನಂದ್ರೆ ಹತ್ತಿದು 15,000, ಭತ್ತದು 7,000, ತೊಗರಿದು 20,000, ಶೇಂಗಾದು 12,000. ಆದರೆ ನಾವು ರೇಷ್ಮೆ ಕೃಷಿಯನ್ನು ಮಾಡುವುದರಿಂದ ಇದರ ಆದಾಯ 4.8 ಪಡೆಯಬಹುದು. ಏಕೆಂದರೆ ನಾವು ಬೆಳೆ ವರ್ಷದಲ್ಲಿ 4 ಬಾರಿ ತೆಗಿಬಹುದು. ಇದರಿಂದ ನಾವು ವರ್ಷವಿಡೀ ಆದಾಯವನ್ನು ಪಡೆಯಬಹುದು. ರೇಷ್ಮೆ ಕೃಷಿ ತುಂಬಾ ಲಾಭದಾಯಕವಾಗಿ ಹೊರಬರುತ್ತೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಈಗ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ಸಾಂಪ್ರದಾಯಿಕ ಕೃಷಿಗಳಾದಂತಹ ತೊಗರಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವುಗಳನ್ನ ಬೆಳೆಯೋದ್ರಿಂದ ಮತ್ತೆ ರೇಷ್ಮೆ ಕೃಷಿಯಿಂದ ಹೇಗೆ ಇದು ಒಂದು 3 ತಿಂಗಳ ಬೆಳೆ, ಅದು 6 ತಿಂಗಳ ಬೆಳೆ, ಹೇಗೆ ರೈತ ಬಾಂಧವರು ಆದಾಯವನ್ನ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನಂದ್ರೆ ಇವಾಗ ನಾವು ಸರಿಯಾದ ರೀತಿಯಲ್ಲಿ ಹಿಪ್ಪು ನೆರಳು ಸೊಪ್ಪನ್ನು ಬೆಳೆದರೆ ಅದು ವರ್ಷದಲ್ಲಿ 4 ಬೆಳೆಯನ್ನು ತೆಗೆಯಬಹುದು. ಇದರಿಂದ ನಾವು ನಿರಂತರವಾಗಿ ಆದಾಯವನ್ನು ಪಡೆಯಬಹುದು. ಇವಾಗ ನಮ್ಮ ಬೆಳೆಗಳಾಗಿರುವಂತ ಹತ್ತಿ, ಭತ್ತ, ತೊಗರಿ, ಶೇಂಗಾ ಇವುಗಳಕ್ಕಿಂತ ಹೆಚ್ಚು ಇಳುವರಿಯನ್ನು ನಾವು ರೇಷ್ಮೆ ಹಿಪ್ಪು ನೆರಳಲ್ಲಿ ಪಡೆದು ನಿರಂತರ ಆದಾಯವನ್ನು ಪಡೆಯಬಹುದು. ಯಾವ ರೀತಿಯಾಗಿ ಸುಸ್ಥಿರ ಕೃಷಿಯಲ್ಲಿ ಪಾಲ್ಗೊಂಡು ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಒಂದು ಮಾಹಿತಿಯನ್ನು ಹೇಳಿದ್ರಿ. ಮುಖ್ಯವಾಗಿ ಲಾವಣ್ಯ, ಈಗ ಹಿಪ್ಪೆ ನೆರಳೆಯಲ್ಲಿ ರೈತ ಬಾಂಧವರು ಬೆಳೀತಾರೆ ಬೆಳೆ, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ, ಕೀಟಗಳು ಬರ್ತವೆ, ರೋಗಗಳು ಬರ್ತವೆ. ಮುಖ್ಯವಾಗಿ ಹಿಪ್ಪೆ ನೆರಳೆ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು, ಯಾವ್ಯಾವ ರೋಗಗಳು ಬರ್ತವೆ, ರೈತ ಬಾಂಧವರು ಏನ್ ಮಾಡಬೇಕು ಆ ಸಂದರ್ಭದಲ್ಲಿ? ನಾವು ಹಿಪ್ಪು ನೆರಳೆಯಲ್ಲಿ ಹಲವಾರು ರೋಗ ಮತ್ತು ಕೀಟಬಾಧೆಯನ್ನು ನಾವು ತುಂಬಾನೇ ನೋಡ್ತೀವಿ. ಅದರಲ್ಲಿ ನಾನು ನಿಮ್ಗೆ ಇವತ್ತು ಯಾವ್ಯಾವ ರೋಗಗಳು ನಾವು ತುಂಬಾನೇ ನೋಡ್ತೀವಿ ಅದರಲ್ಲಿ ನಾನು ನಿಮ್ಗೆ ಇವತ್ತು ಯಾವ್ಯಾವ ರೋಗಗಳು ಬರುತ್ತೆ ಅದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೆಯದಾಗಿ ನಮ್ಗೆ ಎಲೆ ಚುಕ್ಕೆ ರೋಗ ಅಂತ ಬರುತ್ತೆ. ಎಲೆ ಚುಕ್ಕೆ ರೋಗ ಏನಪ್ಪಾ ಅಂದ್ರೆ, ನಮ್ಗೆ ಹಿಪ್ಪು ನೇರಳೆದು ಎಲೆ ತಗೊಂಡ್ರೆ ಅಂದ್ರೆ ಪ್ರಾರಂಭದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಸಣ್ಣ ಸಣ್ಣದಾಗಿ ತಿಳಿ ಬಣ್ಣದ ಕಂದು ಚಿಕ್ಕೆಗಳು ಬರುತ್ತೆ. ಕಂದು ಬಣ್ಣದ ಚಿಕ್ಕೆ ಬಂದೇನಾಗುತ್ತೆ, ಹೋಗ್ತಾ ಹೋಗ್ತಾ ಏನಾಗುತ್ತೆ, ಆ ಚುಕ್ಕೆಗಳು ದೊಡ್ಡದಾಗುತ್ತಾ ಹೋಗುತ್ತೆ. ದೊಡ್ಡದಾಗಿ ಏನಾಗುತ್ತೆ, ಅದ್ರ ಸುತ್ತ ಹಳದಿ ಬಣ್ಣ ತಿರುಕೊಳ್ಳುತ್ತೆ. ಇದು ಎಲೆಯಲ್ಲಿ ಎಲ್ಲಾ ಕಡೆ ಹರಡ್ಕೊಳಕ್ ಶುರು ಆಗುತ್ತೆ. ಒಂದು ಎಲೆಯಲ್ಲಿ ಹರಡ್ಕೊಂಡಾಗಿ ಪ್ರತಿ ಎಲ್ಲಾ ಎಲೆಗಳು ಕೂಡ ಇದೇ ತರ ಕಾಣಿಸ್ಕೊಳಕ್ ಶುರು ಆಗುತ್ತೆ. ಇದು ಇದ್ರದ್ದು ಮುಖ್ಯ ಲಕ್ಷಣಗಳಾಗಿದೆ, ಈ ರೋಗದ ಮುಖ್ಯ ಲಕ್ಷಣ ಆಗಿದೆ ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ಈ ರೋಗದ ಪ್ರಮುಖ ಲಕ್ಷಣಗಳು ಇದಾಗಿದೆ. ಇದು ಯಾವ್ದ್ರಿಂದ ಬರುತ್ತೆ ಅಂದ್ರೆ, ಶಿಲೀಂಧ್ರದಿಂದ ಈ ರೋಗ ಹರಡುತ್ತೆ. ಇದನ್ನ ನಾವು ಹೇಗೆ ನಿರ್ವಹಣೆ ಮಾಡಬಹುದು ಅಂದ್ರೆ, ಇವಾಗ ನಮ್ಗೆ ಕಾರ್ಬನ್ ಡೆನ್ಸಿಮ್ ಅನ್ನೋ ರಾಸಾಯನಿಕ ಸಿಗುತ್ತೆ ನಮ್ಗೆ. ಆ ಕಾರ್ಬನ್ ಡೆನ್ಸಿಮ್ನ 1 ಲೀಟರ್ ನೀರಿಗೆ 2 ml ಮಿಶ್ರಣ ಮಾಡಿ ಅದನ್ನ ಸಿಂಪರಣೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಾವು ಈ ರೋಗನ ತಡೆಗಟ್ಟಬಹುದು. ಇದು ಎಲೆ ಚುಕ್ಕೆ ರೋಗ ಬಗ್ಗೆ ಆದ್ರೆ, ಎರಡನೇ ರೋಗ ಅಂತ ಬಂದ್ರೆ ಬೂದಿ ರೋಗ ಅಂತ ಕರಿತೀವಿ. ಈ ರೋಗ ಹೆಂಗಿರುತ್ತೆ ಅಂದ್ರೆ, ಬೂದಿ ರೋಗ ಅಂತ ಹೇಗೆ ಅಂದ್ರೆ, ಇವಾಗ ಎಲೆ ತಗೊಳ್ಳಿ, ಎಲೆ ತಳಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಬೂದಿ ಚೆಲ್ಲಿರೋ ತರ ಕಾಣಿಸುತ್ತೆ. ಬೂದಿ ಚೆಲ್ಲಿದ್ರೆ ಹೆಂಗಿರುತ್ತೆ, ಬೂದಿ ಬೂದಿ ಬೂದಿ ಕಾಣಿಸುತ್ತಲ್ಲ, ಹಾಗೆ ಎಲೆ ಕೆಳಗಡೆ ಕೂಡ ಹಂಗೆ ಕಾಣಿಸುತ್ತೆ. ಎಲೆ ಕೆಳಗಡೆ ಬೂದಿ ರೋಗ ಕಾಣಿಸಿದ್ರೆ ಎಲೆ ಮೇಲ್ಗಡೆ ಹೇಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಹಳದಿ ಬಣ್ಣಕ್ಕೆ ತಿರುಕೊಳ್ಳುತ್ತೆ. ಇದು ಹಳದಿ ಬಣ್ಣಕ್ಕೆ ತಿರುಕೊಂಡಾಗ ಇದು ಎಲೆ ಒಣಗಕ್ ಶುರು ಆಗುತ್ತೆ, ಈ ತರ ಆಗಿ ಹೋಗ್ತಾ ಹೋಗ್ತಾ. ಇದನ್ನು ಕೂಡ ನಾವು ಎಲೆ ಚುಕ್ಕೆ ರೋಗನ ಹೇಗೆ ನಿರ್ವಹಣೆ ಮಾಡುದ್ವೋ ಹಾಗೆ ಇದನ್ನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಹೇಗೆ ಅಂದ್ರೆ, ಕಾರ್ಬನ್ ಡೆನ್ಸಿಮ್ ಅನ್ನೋ ರಾಸಾಯನಿಕನ 1 ಲೀಟರ್ ವಾಟರ್ಗೆ 2 ml ಕಾರ್ಬನ್ ಡೆನ್ಸಿಮ್ ನ ಮಿಶ್ರಣ ಮಾಡಿ ಇದನ್ನ ಸಿಂಪರಣೆ ಮಾಡಿಸ್ಬೇಕು. ಇವಾಗ ರಾಸಾಯನಿಕ ಹೊಡೆದಿದೀವಿ ನಾವು, ರಾಸಾಯನಿಕ ಉಪಯೋಗಿಸಿ ನಾವು ಎಣ್ಣೆನ ಗಿಡಗಳಿಗೆ ಹೊಡೆದಿದೀವಿ. ಈ ತರ ಹೊಡೆದಾಗ ಆ ಎಲೆನ ನಾವು ರೇಷ್ಮೆ ಹುಳಿನ ಆಹಾರವಾಗಿ ಬಳಸಬಾರ್ದು. ಏನ್ ಮಾಡ್ಬೇಕು, 10-15 ದಿನಗಳ ನಂತರ ನಾವು ಬಿಟ್ಟು ಆಮೇಲೆ ಆ ಎಲೆಗಳನ್ನ ನಾವು ಬಳಸ್ಬೇಕು. ಅಲ್ಲಿವರೆಗೂ ಕೂಡ ಈ ಎಲೆಗಳನ್ನ ನಾವು ಬಳಸಬಾರ್ದು. ಇವಾಗ ನಾವು ಏನ ಬೂದಿ ರೋಗದ ಬಗ್ಗೆ ತಿಳ್ಕೊಂಡ್ವಿ. ಮೂರನೇ ರೋಗ ಹೇಳೋದಾದ್ರೆ, ನಮ್ಗೆ ಯಾರೋ ತುಕ್ಕು ರೋಗ ಅಂತ ಬರುತ್ತೆ. ತುಕ್ಕು ರೋಗ ಏನಂದ್ರೆ, ಇವಾಗ ಎಲೆಗಳೆಲ್ಲ ಹೆಂಗಿರುತ್ತೆ, ತುಕ್ ತುಕ್ಕು ತುಕ್ಕಿದ್ದಿರೋ ತರ ಕಾಣಿಸುತ್ತೆ. ತುಕ್ಕಿದ್ದಿರೋ ತರ ಅಂದ್ರೆ ಹೆಂಗಪ್ಪ ಅಂದ್ರೆ, ಇವಾಗ ಎಲೆಗಳಲ್ಲಿ ಅಲ್ಲಲ್ಲಲ್ಲಲ್ಲಿ ತುಕ್ಕಿದ್ದಿರೋ ತರ ಸಣ್ಣ ಸಣ್ಣದಾಗಿ ಕಾಣಿಸ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇದು ಎಲೆ ಸುತ್ತಕೊಳಕ್ಕೆ ಶುರು ಆಗುತ್ತೆ. ಎಲೆ ಒಂದು ತುದಿಯಿಂದ ಇನ್ನೊಂದು ತುದಿಯಾಗಿ ಸುತ್ತಕೊಳಕ್ ಶುರು ಆಗಿ ಎಲೆ ಒಣಗೋಗುತ್ತೆ. ಇದನ್ನು ಕೂಡ ನಾವು ಹೇಗೆ ನಿರ್ವಹಣೆ ಮಾಡಬಹುದು ಅಂದ್ರೆ, ಇದಕ್ಕೂ ಕೂಡ ನಾವು ಕಾರ್ಬನ್ ಡೆನ್ಸಿಮ್ ಅನ್ನೋ ರಾಸಾಯನಿಕನೇ ಬಳಸಬಹುದು. ಹಾಗೇನೆ 1 ಲೀಟರ್ ನೀರಿಗೆ 2 ml ಕಾರ್ಬನ್ ಡೆನ್ಸಿಮ್ ರಾಸಾಯನಿಕನ ಮಿಶ್ರಣ ಮಾಡಿ ನಾವು ಇದನ್ನ ಹೊಡೆದ್ರೆ ನಾವು ಈ ರೋಗನು ಕೂಡ ನಾವು ನಿರ್ವಹಣೆ ಮಾಡಬಹುದು. ಹಾಗೆ ಇನ್ನೊಂದು ರೋಗ ಬರೋದಾದ್ರೆ, ಇವಾಗ ನಾವು ಇಷ್ಟು 3 ರೋಗದ ಬಗ್ಗೆ ತಿಳ್ಕೊಂಡ್ವಿ. 4ನೇ ರೋಗ ನೋಡೋದಾದ್ರೆ ನಾವು ಬೇರುಗಂಟು ರೋಗ. ಬೇರುಗಂಟು ರೋಗ ಏನಪ್ಪಾ ಅಂದ್ರೆ, ನಾವು ಇಷ್ಟೋ ತನಕ ಹೇಳಿದ ನೋಡಿದ ರೋಗಗಳೆಲ್ಲ ಶಿಲೀಂಧ್ರದಿಂದ ಹರಡೋದು, ಆದ್ರೆ ಈ ರೋಗ ನಮ್ಗೆ ಜಂತು ಹುಳಿಯಿಂದ ಹರಡುತ್ತೆ. ಈ ರೋಗ ಹೆಂಗಾಗುತ್ತೆ ಅಂದ್ರೆ, ಇವಾಗೇನೋ ನಾವು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಬೂದಿ ರೋಗ ಆಗಿರ್ಬೋದು, ತುಕ್ಕು ರೋಗ ಆಗಿರ್ಬೋದು, ಈ ರೋಗಗಳೆಲ್ಲ ಏನಾಗುತ್ತಿದೆ ಅಂದ್ರೆ, ಎಲೆ ಗಿಡದ ಮೇಲ್ಭಾಗದಲ್ಲಿ ಬರ್ತಿತ್ತು, ಹೆಸರಲ್ಲೇ ಇದೆ ಗಂಟು ಬೇರಿನ ರೋಗ. ಈ ರೋಗ ಏನಾಗುತ್ತೆ, ಬೇರಿಗ್ ಬರುತ್ತೆ. ಮೊದಲನೇದಾಗಿ ಏನಾಗುತ್ತೆ, ಬೇರು ಕೊಳ್ತೋಗಿರುತ್ತೆ. ಬೇರು ಕೆಳಗಡೆ ಬೇರಿಗೆ ಕೊಳ್ತೋಗಿರೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಗಂಟು ಬರುತ್ತೆ ಬೇರಲ್ಲಿ. ಆದ್ರೆ ನಮಗ್ ಗೊತ್ತಾಗಲ್ಲ, ನಮಗೇನ್ ಕಾಣಿಸೋದು ಮೇಲ್ಭಾಗ ಅಷ್ಟೇ ಕಾಣಿಸೋದು, ನಮ್ಗೆ ಬೇರ್ ಅಷ್ಟು ಕಾಣಿಸಲ್ಲ. ಬೇರ್ಗೆ ಇದು ಫಸ್ಟ್ ಗಂಟು ಆಗಿ ಅಲ್ಲಲ್ಲಲ್ಲಿ ಮೇಲ್ಭಾಗ ಏನಾಗುತ್ತೆ ಅಂದ್ರೆ, ಎಲೆಗಳೆಲ್ಲ ಏನೇನಿರುತ್ತೆ, ಎಲೆಗಳೆಲ್ಲ ಚಿಕ್ಕ ಚಿಕ್ಕದಾಗ ಆಗುತ್ತೆ. ಬೇರೆ ಎಲೆಗಳ ತರ ಇದಿರಲ್ಲ, ಬೇರೆ ಗಿಡ ಎಲ್ಲ ಬೇಗ ಚಿಗುರುತ್ತೆ ನೆಟ್ಟಿದ ತಕ್ಷಣ ಸಸಿಗಳು. ಬಟ್ ಅದ್ ಇದೇನಾಗುತ್ತೆ, ಇದು ಚಿಗುರು ಹೊಡೆಯಲ್ಲ, ಇದ್ರದ್ದು ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಇದು ಎಲ್ಲಾ ಗಿಡಗಳು ಬೆಳೆದಂಗೆ ಬೆಳೆಯಲ್ಲ, ಇದು ಎಲೆಗಳು ಸಣ್ಣದಾಗುತ್ತೆ, ಇದು ಗಿಡ ಕೂಡ ಚೆನ್ನಾಗಿ ಬೆಳೆಯಲ್ಲ. ಇದನ್ನ ನಾವು ಸುಲಭವಾಗಿ ಹೇಗ್ ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರೆ, ಇದನ್ನ ನಾವು ನಮ್ಗೆ ಯಾವ್ದ್ಯಾವ್ದು ಈ ರೋಗ ಅಂದ್ರೆ ಯಾವ್ದ್ಯಾವ್ದು ಸಿಗಳಿರ್ತವೆ, ಇಂತ ತಳಿಗಳಂತ ಇರ್ತವೆ, ಆ ತಳಿಗಳನ್ನ ನಾವು ಯಾವ್ದು ಈ ರೋಗ ಹೆಚ್ಚು ಬರುತ್ತೋ ಆ ತಳಿಗಳನ್ನ ನಾವು ಬಳಸಬಾರ್ದು. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ, ಇವಾಗ ರೋಗ ಬಂದಾಗ ಈ ಗಿಡ ಹೆಂಗೋ ಫುಲ್ ನಮ್ಗೆ ಫುಲ್ ಹಾಳಾಗಿರೋ ತರನೇ ಕಾಣಿಸುತ್ತೆ, ಆ ಗಿಡಗಳನ್ನ ನಾವು ಕಿತ್ತು ಹೆಸಿಬೇಕು ಹೊಲದಿಂದ. ಇದು ಇದರ ಸುಲಭವಾದ ನಿರ್ವಹಣೆ ಕ್ರಮಗಳಾಗಿದೆ. ಇನ್ನ 5ನೇ ರೋಗ ನೋಡೋದಾದ್ರೆ ನಾವು ಬೇರು ಕೊಳೆ ರೋಗ. ಬೇರು ಕೊಳೆ ರೋಗ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ, ಇವಾಗ ಇದು ಕೂಡ ಬೇರೆಗ್ ಬರುತ್ತೆ, ಈ ರೋಗ ಕೂಡ ಶಿಲೀಂಧ್ರದಿಂದ ಹರಡುತ್ತೆ. ಏನಾಗುತ್ತೆ ಇದು, ಮೊದಲನೇದಾಗಿ ಹೇಳ್ಬೇಕಂದ್ರೆ, ಬೇರಿರುತ್ತಲ್ಲ ಆ ಬೇರೆ ಏನಾಗುತ್ತೆ, ಕೊಳ್ತೋಗಕ್ ಶುರು ಆಗುತ್ತೆ. ಕೊಳ್ತೋಗಕ್ ಶುರು ಆಗಿ ಮೇಲೆ ಚಪ್ಪಟೆ ಏನಿರುತ್ತೋ ಅದು ಅದನ್ನೆಲ್ಲ ಬಿಡಿಸ್ಕೊಳಕ್ಕೆ ಶುರು ಆಗುತ್ತೆ. ಬೇರೆಗ್ ಬರೋದಾದ್ರೂ ಮೇಲ್ಭಾಗ ಏನೇನಾಗುತ್ತಪ್ಪ ಅಂದ್ರೆ, ಮೇಲ್ಭಾಗದಲ್ಲಿ ಗಿಡಗಳೇನಾಗುತ್ತೆ, ಗಿಡ ಎಲ್ಲೋ ಅಂದ್ರೆ ಹಳದಿ ಬಣ್ಣ ಶುರು ಆಗುತ್ತೆ, ಗಿಡಗಳು ಒಣಗೋಗಿ ಫುಲ್ಲು ಗಿಡ ಎಲ್ಲ ನಾಶವಾಗೋಗುತ್ತೆ, ನಾಶವಾಗಿ ಫುಲ್ಲು ಹಾಳಾಗುತ್ತೆ ಗಿಡಗಳೆಲ್ಲ. ಅವಾಗ ಇದನ್ನ ನಾವು ಹೇಗೆ ನಿರ್ವಹಣೆ ಮಾಡ್ಬೇಕಂದ್ರೆ, ಮೊದಲನೇದಾಗಿ ಇವಾಗ ಎಲ್ಲೆಲ್ಲಿ ನಮ್ಗೆ ಕಾಣಿಸುತ್ತೆ, ಇವಾಗ ನೋಡಿದ್ರೆ ಹಿಪ್ಪಿನ ಎಳೆ ಗಿಡಗಳು ಯಾವ್ದ್ಯಾವ್ದು ಈ ತರ ನಾಶವಾಗೋಗಿದೆ ಅಂದ್ರೆ ಹಾಳಾಗೋಗಿದೆಯೋ ಆ ಗಿಡನ ನಾವು ಕಿತ್ತು ನಾಶ ಮಾಡ್ಬೇಕು. ಮೊದಲನೇದಾಗಿ ಅಂದ್ರೆ ಹೊಲದಿಂದ ಕಿತ್ತು ನಾವು ದೂರ ಎಸಿಬೇಕು, ಹೊಲದಿಂದ ದೂರಕ್ಕೆ ಹೋಗಿ ಎಸಿಬೇಕು. ಅದಾದ್ಮೇಲೆ ಇವಾಗ ಎಸ್ತಿದೀವಿ, ಇವಾಗ ಆ ಸಸಿನ ನಾವು ಕಿತ್ತೆಸ್ತಿದೀವಿ, ಎಸ್ದಾದ್ಮೇಲೆ ಏನ್ ಮಾಡ್ಬೇಕು, ಆ ಮಣ್ಣಿರುತ್ತಲ್ಲ ಆ ಎಲ್ಲಿತ್ತು ಆ ಸಸಿ ಮಣ್ಣಿರುತ್ತಲ್ಲ, ಆ ಮಣ್ಣನ್ನ ಒಂದು ಅಡಿಯಷ್ಟಾದ್ರೂ ನಾವು ಮಣ್ಣನ್ನ ತೆಗೆದು ಬೇರೆ ಕಡೆ ಅದನ್ನ ಸಾಗಿಸ್ಬೇಕು. ಒಂದು ಅಡಿಯಷ್ಟು ಮಣ್ಣನ್ನ ತೆಗೆದು ನಾವು ಹೊಲದಿಂದ ಬೇರೆ ಕಡೆಗೆ ಸಾಗಿಸ್ಬೇಕು. ಅದಲ್ದನೆ ಇವಾಗ ನೀವು ಯಾವಾಗ ಸಸಿಗಳನ್ನ ನೆಡ್ತಿರೋ, ನಾವೆಲ್ಲದಕ್ಕೂ ನಾವು ಈ ರೋಗಗಳನ್ನ ಇವಾಗ ಇಷ್ಟೊಂದು ಕ್ರಮಗಳನ್ನ ತಗೊಂಡಿದ್ದನ್ನ ನಾವು ಹೋಗ್ಲಾಡ್ಸಕ್ ನೋಡ್ತಿದೀವಿ. ಇದಕ್ಕಿಂತ ನಾವು ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತಗೋಬಹುದು. ಹೇಗಪ್ಪ ಅಂದ್ರೆ, ಸಸಿಗಳನ್ನ ಯಾವಾಗ ನೆಡ್ತೀವೋ ನಾವು ಅವಾಗ್ಲೇ ಅದನ್ನ ಗುಳಿಗಳು ತೋಡ್ತೀವಿ. ನಾವು ಗುಳಿಗಳನ್ನ ತೋಡಿ ತಾನೇ ನಾವು ಸಸಿಗಳನ್ನ ನೆಡೋದು. ಆ ಗುಳಿಗಳನ್ನ ತೋಡ್ದಾಗ್ಲೆ ನಾವು ಒಂದು ತಿಂಗಳಾದ್ರೂ ಸೂರ್ಯನ ತಾಪಕ್ಕೆ ನಾವು ಅದನ್ನ ಬಿಡಬೇಕು. ಯಾವುದೇ ರೋಗ ಆಗಿರ್ಬೋದು, ಕೀಟ ಆಗಿರ್ಬೋದು, ನಾವು ಸೂರ್ಯನ ತಾಪ ಯಾವಾಗ ಜಾಸ್ತಿ ಆಗುತ್ತೋ ಆ ರೋಗಗಳು ಶಿಲೀಂಧ್ರ ಆಗಿರ್ಬೋದು ಅಥವಾ ಇನ್ನೊಂದ್ ಯಾವ್ದೋ ಜಂತು ಹುಳ ಆಗಿರ್ಬೋದು ಸಾಯಕ್ ಶುರು ಆಗುತ್ತೆ. ಅದಾದ ನಂತರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಇದನ್ನ ಎಲ್ಲೆಲ್ಲಿ ಇದನ್ನ ನಾಶ ಮಾಡ್ಬೇಕು ಅದನ್ನ ಒಂದು ತಿಂಗಳು ಬಿಟ್ಟು ಆಮೇಲೆ ಮತ್ತೆ ಇದಕ್ಕೂ ಕೂಡ ನಾವು ಕಾರ್ಬೆಂಡೆನ್ಸಿಮ್ ಅನ್ನೋ ರಾಸಾಯನಿಕನ ಬಳಸಿ ಈ ರೋಗನು ಕೂಡ ನಿರ್ವಹಣೆ ಮಾಡಬಹುದು. 1 ಲೀಟರ್ ನೀರಿಗೆ 2 ml ರಾಸಾಯನಿಕನ ಹಾಕಿ ನಾವು ಇದನ್ನ ಸಿಂಪರಣೆ ಮಾಡಿಸ್ಬೇಕು. ಆಮೇಲೆ ಇನ್ನೊಂದು ಮುಖ್ಯ ಏನಂದ್ರೆ, ನಾವು ಈ ರೋಗಗಳಿಗೆ ನಮ್ಗೆ ರೋಗ ನಿರೋಧಕ ಶಕ್ತಿ ಯಾವ್ಯಾವ ಸಸಿಗಳಲ್ಲಿ ಇರುತ್ತೋ ಆ ಸಸಿಗಳನ್ನ ನಾವು ನೆಟ್ರೆ ಅಂದ್ರೆ ನಾಟಿ ಮಾಡಿದ್ರೆ ನಾವು ಎಷ್ಟೋ ರೋಗಗಳನ್ನ ತಡಿಬಹುದು ನಾವು. ಧನ್ಯವಾದಗಳು. ಈಗ ಲಾವಣ್ಯ, ಕೆಲವೊಂದು ಎಲೆ ಚುಕ್ಕೆ ರೋಗ, ಬೂದಿ ರೋಗ, ತುಕ್ಕು ರೋಗ, ಬೇರು ಗಂಟು ರೋಗ, ಬೇರುಕೊಳ್ಳ ರೋಗ, 5 ಪ್ರಮುಖವಾದಂತಹ ರೋಗಗಳು ಈ ರೇಷ್ಮೆ ಬೆಳೆಗೆ ಬರ್ತದೆ, ಅಂದ್ರೆ ಎಲೆಗಳಿಗೆ. ಇವು ಗಿಡದಿಂದ ಗಿಡಕ್ಕೆ ಏನು ಪ್ರಸಾರ ಆಗ್ತದೆ ಹೇಗೆ? ಹಾ ಸರ್, ಅಂದ್ರೆ ಇವಾಗ ಒಂದೊಂದು ರೋಗ ಒಂದೊಂದು ಬಂದ್ರೆ ಇವಾಗ ಒಂದೊಂದು ರೋಗ ಹರಡುತ್ತೆ. ಇವಾಗ ಬೂದಿ ರೋಗ ಅಂತ ಇರ್ಬೋದು, ಅದು ಕೂಡ ಹರಡುತ್ತೆ. ಅದು ಹರಡಿ ಇವಾಗ ಏನಾಗುತ್ತೆ, ಅದು ಎಲೆಗಳು ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ಗಿಡಗಳು ಅದ್ರ ಊಟನ ಅವೇ ತಯಾರಿಸ್ಕೊಳ್ತವೆ. ಅವಾಗ ತಯಾರಿಸ್ಕೊಳಕ್ ಕಷ್ಟ ಆಗುತ್ತೆ. ಫುಲ್ ಎಲ್ಲ ಎಲ್ಲಿ ಹಳದಿ ಬಣ್ಣ ಆಗುತ್ತೆ, ಹಸಿರು ಬಣ್ಣ ಇದ್ದಾಗ ಅದ್ರ ಊಟನ ತಯಾರಿಸ್ಕೊಳಕ್ ಅದಕ್ಕೆ ಸುಲಭ ಆಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿದಾಗ ಅವಕ್ಕೆ ಅದ್ರ ಊಟನ ತಯಾರಿಸ್ಕೊಳ್ಳ, ಸೊ ಅದರಿಂದ ಗಿಡಗಳು ಒಣಗಕ್ ಶುರು ಆಗುತ್ತೆ. ಅಂತಂದ್ರೆ ಈಗ ಪ್ರಾರಂಭಿಕ ಹಂತದಲ್ಲಿ ಆರೋಗ್ಯಕರ ಸಸಿಗಳನ್ನ ಹಚ್ಚುವುದಷ್ಟೇ ಅಲ್ಲ, ನೀರಾವರಿ ಪದ್ಧತಿಯಿಂದ ಕೂಡ ರೋಗಗಳು ಬರಬಹುದಾ? ನೀರಾವರಿ ಇವಾಗ ಜಾಸ್ತಿ ಇದ್ರು ಕೂಡ ನಮ್ಗೆ ಒಂದು ಕೀಟಬಾಧೆ ಆಗಿರ್ಬೋದು, ಕೀಟಬಾಧೆ ಅಂತ ಹೇಳಿದ್ರೆ ಬಂದ್ರೆ ಥ್ರಿಪ್ಸ್ ಹುಳ ಕೂಡ ನಮ್ಗೆ ಬೇಗ ಹರಡ್ಕೊಳಕ್ ಬರುತ್ತೆ. ನಾವು ನೀರಾವರಿ ಕೂಡ ಕರೆಕ್ಟ್ ಆಗಿ ಕೊಡ್ಬೇಕು ಅದಕ್ಕೆ. ಮುಖ್ಯವಾಗಿ ಹನಿ ನೀರಾವರಿ ಸೂಕ್ತನೋ ಅಥವಾ ಈ ಹನಿ ನೀರಾವರಿ ಡ್ರಿಪ್ ಅಂತೀವಲ್ಲ ಅದು ಸೂಕ್ತನ ಹೇಗೆ? ಡ್ರಿಪ್ ಸೂಕ್ತ, ಹನಿ ನೀರಾವರಿ. ಒಳ್ಳೆದಮ್ಮ, ಸಾಕಷ್ಟು ಮಾಹಿತಿಯನ್ನ ಮಾಡ್ಕೊಟ್ಟು ಈಗ ಈ ರೇಷ್ಮೆ ಬೆಳೆಗೆ ಬರುವಂತಹ ರೋಗಗಳು ಮತ್ತೆ ನಿರ್ವಹಣಾ ಕ್ರಮಗಳು. ಮುಖ್ಯವಾಗಿ ಶ್ರೀನಿಧಿ, ಈಗ ಕೀಟಗಳು ಬಹಳಷ್ಟು ಮುಖ್ಯ, ಈ ರೇಷ್ಮೆ ಬೆಳೆಗಳಿಗೆ ರೋಗಗಳು ಹೇಗೆ ಬರ್ತಾವೆ, ಕೀಟಗಳು ಮತ್ತೆ ಅವುಗಳ ನಿರ್ವಹಣಾ ಕ್ರಮಗಳು ಕೂಡ ಬಹಳ ಬರ್ತವೆ, ಅವುಗಳ ಮಾಹಿತಿಯನ್ನು ಮಾಡ್ಕೊಡಿ. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಶ್ರೀನಿಧಿ, ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿನಿ. ನಾನೀಗ ಗುಣಮಟ್ಟದ ರೇಷ್ಮೆ ಉತ್ಪಾದನೆಗೆ ಸಮಗ್ರವಾಗಿ ಕೀಟ ಮತ್ತು ರೋಗ ನಿಯಂತ್ರಣ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಕೀಟದ ಬಗ್ಗೆ ಮಾತಾಡೋದಾದ್ರೆ, ಹೂಜಿನೊಣ ಇದು ರೇಷ್ಮೆ ಹುಳವನ್ನು ಬಾಧಿಸುವ ಪ್ರಮುಖ ಕೀಟ. 10-20% ಹಾನಿ ಮಾಡುತ್ತೆ. ಹಾಗೆ ವರ್ಷ ಪೂರ್ತಿ ಕಂಡು ಬಂದರೂ ಮಳೆಗಾಲದಲ್ಲಿ ಅಂದ್ರೆ ಜುಲೈರಿಂದ ನವೆಂಬರ್ ತಿಂಗಳಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದರ ಹಾನಿ ಮತ್ತು ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ, ಈ ನೊಣವು 450-900 ಮೊಟ್ಟೆಗಳನ್ನು ಇಡುತ್ತೆ. ಇದರಲ್ಲಿ 1-2 ಮೊಟ್ಟೆಗಳನ್ನ ರೇಷ್ಮೆ ಹುಳುವಿನ ಮೇಲೆ ಇಡುತ್ತೆ. ಈ ಮೊಟ್ಟೆಗಳು 1-2 ದಿನಗಳಲ್ಲಿ ಒಡೆದು ಮರಿಯಾಗಿ ಹುಳುವಿನ ದೇಹ ಒಕ್ಕುತ್ತೆ. ಅಲ್ಲಿ 5-8 ದಿನ ಇದ್ದುಕೊಂಡು ಒಳಭಾಗಗಳನ್ನ ತಿನ್ನುತ್ತೆ. ನಂತರ ಹೊರಬಂದು 12-20 ತಾಸಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆಗೆ ಎಲ್ಲಿ ಹೋಗುತ್ತೆ ಅಂದ್ರೆ, ಮಣ್ಣಿನಲ್ಲಿ ಇಲ್ಲ ಕತ್ತಲ ಜಾಗದಲ್ಲಿ ಇಲ್ಲ ಹಾಸಿಗೆಯ ಕೆಳಭಾಗದಲ್ಲಿ ಕೋಶಾವಸ್ಥೆಗೆ ಹೋಗುತ್ತೆ. ಈ ಲಕ್ಷಣ ಹೇಗಿರತ್ತಪ್ಪ ಅಂದ್ರೆ, ಈ ದೇಹವನ್ನು ಒಪ್ತಕ್ಕಂತ ಜಾಗದಲ್ಲಿ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳತ್ತ. ಈ ಹುಳ 5ನೇ ಹಂತ ತಲುಪುವ ಮುಂಚೆನೆ ಸಾಯುತ್ತ, ಇಲ್ಲಂದ್ರೆ ಕೊನೆಯಲ್ಲಿ ಏನಾದ್ರೂ ಸಂಭವಿಸಿದ್ರೆ ನೊಣ ಗೂಡನ್ನು ಚುಚ್ಚುವ ಮೂಲಕ ಹೊರಗಡೆ ಬರುತ್ತೆ. ಇದರ ನಿರ್ವಹಣಾ ಕ್ರಮಗಳಂತಂದ್ರೆ 4 ರೀತಿಯಾಗಿ ನಾವು ನಿರ್ವಹಣೆ ಮಾಡಬಹುದು. ಮೊದಲನೇದಾಗಿ ವ್ಯವಸಾಯ ಕ್ರಮಗಳು ಬಂದ್ರೆ, ಹಿಪ್ಪುನೇಳೆ ಇಕ್ಕೆ ಮತ್ತು ತಿಂದುಳದ ಎಲೆಗಳಿಂದ ಬೇರ್ಪಡಿಸಿ ನಂತರ ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ 15-20 ದಿನಗಳ ಕಾಲ ಒಂದೆಡೆ ಇಟ್ಟು ನಂತರ ಆಳವಾದ ಕಾಂಪೋಸ್ಟ್ ಗುಂಡಿಗೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಕೋಶಗಳು ಸಾಯುತ್ತೆ. ಇನ್ನು ಎರಡನೇದಾಗಿ ಅಂದ್ರೆ ಭೌತಿಕ ಕ್ರಮಗಳು. ಸಾಕಾಣಿಕೆ ಮನೆಯ ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ಪರದೆ ಹಾಕ್ಬೇಕು ಮತ್ತು ಕೋಶಗಳನ್ನ ಸಂಗ್ರಹಿಸಿ ನಾಶ ಮಾಡಬೇಕು. ಹಾಗೆಯೇ ಕಿಟಕಿ ಬಾಗಿಲುಗಳ ಬಳಿ ಅಂಟಿನ ಬಳೆ ಅಂದ್ರೆ ಸ್ಟಿಕ್ಕಿ ಟ್ರ್ಯಾಪ್ಗಳನ್ನ ತೂಗು ಹಾಕಬೇಕು. ಇದು ಭೌತಿಕ ಕ್ರಮ. ಆದ್ರೆ ಮೂರನೇದಾಗಿ ಜೈವಿಕ ಕ್ರಮಗಳು. ಕೋಶಗಳು ಕಂಡು ಬರುವ ಜಾಗದಲ್ಲಿ ನೆಸೋಲಿಂಗ್ಸ್ ಥೈಮಸ್ ಎಂಬ ಪರೋಪಜೀವಿಯನ್ನು ಅಭಿವೃದ್ಧಿಪಡಿಸಿ ಬಿಡೋದ್ರಿಂದ ಈ ಜೀವಿಯು ನೊಣವನ್ನು ಕೋಶದಿಂದ ಹೊರಗಡೆ ಬರದಂತೆ ತಡೆಗಟ್ಟುತ್ತದೆ. ಈಗ ರಾಸಾಯನಿಕ ಕ್ರಮಕ್ಕೆ ಬಂದ್ರೆ ಇದರಲ್ಲಿ ನಾವು ಮೂರು ರೀತಿಯ ರಾಸಾಯನಿಕಗಳನ್ನ ಬಳಸಬಹುದು. ಮೊದಲನೇದಾಗಿ ಉಜಿಸೈಡ್. ಇದನ್ನ ಮೂರನೇ ಹಂತದಲ್ಲಿ ಎರಡನೇ ದಿನದಿಂದ ಪ್ರಾರಂಭಿಸಿ ನಾಲ್ಕು ಮತ್ತು ಆರನೇ ದಿನದ ಐದನೇ ಹಂತದ ತನಕ ಮೌಲ್ಟಿಂಗ್ ಅವಧಿಯನ್ನು ಬಿಟ್ಟು ಪರ್ಯಾಯ ದಿನಗಳಲ್ಲಿ ಉಳದ ದೇಹದ ಮೇಲೆ ಸಿಂಪಡಿಸೋದ್ರಿಂದ ಈ ಕೀಟವನ್ನ ಕಡಿಮೆ ಮಾಡಬಹುದು. ಇದನ್ನ ಬೆಡ್ ಕ್ಲೀನ್ ಆದ್ಮೇಲೆ ಮಾಡಬೇಕು. ಆಮೇಲೆ ಎರಡರಿಂದ ಮೂರು ಗಂಟೆ ಆದ್ಮೇಲೆ ಆಹಾರ ನೀಡಿದ ಆದ್ಮೇಲೆ ಸಿಂಪಡಿಸಬೇಕು. ಅಂದ್ರೆ ಪ್ರತಿ ನೂರು ಲೇಯಿಂಗ್ಸ್ಗೆ ನಾಲ್ಕರಿಂದ ಐದು ಲೀಟರ್ ಉಜಿ ಸೈಡ್ ಸಾಕಾಗುತ್ತೆ. ಇನ್ನು ಎರಡನೇದಾಗಿ ಉಜಿ ಪೌಡರ್ ಅಂದ್ರೆ ಉಜಿ ಪುಡಿ. ಇದನ್ನ ಎರಡನೇ ದಿನ ಮೂರನೇ ಹಂತದಲ್ಲಿ ಮತ್ತು ಎರಡು ಮತ್ತು ನಾಲ್ಕನೇ ದಿನದ ನಾಲ್ಕನೇ ಹಂತದಲ್ಲಿ ಎರಡು ನಾಲ್ಕು ಮತ್ತು ಆರನೇ ದಿನದ ಐದನೇ ಹಂತದಲ್ಲಿ ಉಳುವಿನ ಮೇಲೆ ಧೂಳಿಪಡಿಸಬೇಕು. ಇದನ್ನ ಬೆಡ್ ಕ್ಲೀನ್ ಆದ್ಮೇಲೆ ಹಾಕ್ಬೇಕು ಮತ್ತು ಅರ್ಧ ಗಂಟೆ ನಂತರವೇ ಆಹಾರ ನೀಡಬೇಕು. ಪ್ರತಿ ನೂರು ಲೇಯಿಂಗ್ಸ್ಗೆ ನಾಲ್ಕರಿಂದ ಐದು ಕೆಜಿ ಪುಡಿ ಸಾಕಾಗುತ್ತದೆ. ಮತ್ತೊಂದು ನಿರ್ವಹಣಾ ಕ್ರಮ ಎಂದ್ರೆ ಉಜಿ ಟ್ರ್ಯಾಪ್. ಈ ಉಜಿ ಟ್ರ್ಯಾಪ್ ಅನ್ನೋದು ಒಂದು ಮಾತ್ರೆ. ಇದನ್ನ ಒಂದು ಮಾತ್ರೆನ ಒಂದ್ ಪ್ರತಿ ಲೀಟರ್ಗೆ ಮಿಶ್ರಣ ಮಾಡಿ ಒಂದು ಪ್ಲಾಸ್ಟಿಕ್ ಟಬ್ ಅಲ್ಲಿ ಹಾಕ್ಬೇಕು. ಹಿಂಗೆ ಮಾಡೋದ್ರಿಂದ ನೊಣಗಳು ಆಕರ್ಷಿತಗೊಂಡು ಅದರಲ್ಲಿ ಬಿದ್ದು ಸಾಯುತ್ತವೆ. ಇದೆಲ್ಲ ರೇಷ್ಮೆ ಹುಳುಗೆ ಬರುವ ಕೀಟದ ಬಗ್ಗೆ ಸಂಪೂರ್ಣ ಮಾಹಿತಿ. ಆದ್ರೆ ಈಗ ರೋಗಗಳ ಬಗ್ಗೆ ಮಾತಾಡೋಣ. ಈಗ ರೋಗಗಳಿಗೆ ಬರೋದಾದ್ರೆ ರೇಷ್ಮೆ ಹುಳುಗೆ ತಗುಲುವ ಅಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೋಗಗಳು ಕಾಣ್ತಕ್ಕಂತ ರೋಗಗಳು ಯಾವುವು ಅಂತಂದ್ರೆ ಸುಣ್ಣ ಕಟ್ಟು ರೋಗ. ಇದು ಚಳಿಗಾಲದಲ್ಲಿ ಬರ್ತಕ್ಕಂತ ಬೇರೆ ಮಳೆಗಾಲ ಮತ್ತು ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಇಲ್ಲಿ ಉಷ್ಣಾಂಶ ಮತ್ತು ಶೈತ್ಯಾಂಶ ಎರಡೂ ಕೂಡ ಕಮ್ಮಿ ಇರುತ್ತೆ. ಆದ್ರಿಂದ ಅತಿ ಹೆಚ್ಚು ಆಡುವ ಸಾಧ್ಯತೆ ಇದೆ. ರೋಗದ ಲಕ್ಷಣಗಳಂತಂದ್ರೆ ಹುಳುಗಳ ಜೀರ್ಣಶಕ್ತಿ ಕುಂದಿ ಚಟುವಟಿಕೆ ಕಳೆದುಕೊಂಡು ಹಾಸಿಗೆ ತೆಳಭಾಗದಲ್ಲಿ ಉಳಿದುಕೊಳ್ತವೆ. ಚರ್ಮದ ಮೇಲೆ ಕಪ್ಪು ಕಳೆಗಳಾಗಿರುತ್ತ ಇದು ಸತ್ತು ಗಟ್ಟಿಯಾಗಿ ಸೀಮೆ ಸುಣ್ಣದಂತೆ ಕಾಣಿಸ್ಕೊಳುತ್ತೆ. ಆದ್ರಿಂದ ಇದನ್ನ ಸುಣಕಟ್ಟು ರೋಗ ಅಂತ ಕರೀತಾರೆ. ಇದರ ನಿರ್ವಹಣಾ ಹೇಗ್ ಮಾಡ್ಬೇಕು ಅಂತಂದ್ರೆ ಮೊದಲು ಸಾಕಾಣಿಕೆ ಮನೆಯಲ್ಲಿ ಉತ್ತಮ ಗಾಳಿ ಸಂಚಾರ ಆಗುವಂತೆ ನೋಡ್ಕೋಬೇಕು. ಆಮೇಲೆ ಉತ್ತಮ ಸ್ಥಳಾವಕಾಶ ಕಲ್ಪಿಸಬೇಕು. ಒಳ್ಳೆಯದು, ಸಾಕಷ್ಟು ಮಾಹಿತಿಯನ್ನ ಒದಗಿಸಿಕೊಟ್ರಿ ಶ್ರೀನಿಧಿ ಅವರೇ. ಮುಖ್ಯವಾಗಿ ರೇಷ್ಮೆಯನ್ನ ಸಾಕಾಣಿಕೆ ಮಾಡುವಂತಹ ರೈತರು ನೀರಿನ ವ್ಯವಸ್ಥೆ ಇರಬೇಕು. ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದು ಎಕರೆ ಅಥವಾ ಒಂದೂವರೆ ಎಕರೆ ಎರಡು ಎಕರೆವರೆಗೆ ಮಾತ್ರ ರೇಷ್ಮೆ ಕೃಷಿಯನ್ನು ಮಾಡಿಕೊಂಡು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದರೆ ತಾವು ಹೇಳಿದ ಹಾಗೆ ಒಳ್ಳೆಯ ಆದಾಯವನ್ನು ಪಡಬಹುದು. ಹಾಗೆಯೇ ಒಳ್ಳೆಯ ಬೇಸಾಯ ಕ್ರಮಗಳನ್ನು ಮಾಡುವುದು ಉತ್ತಮ. ತಾವು ಹೇಳಿದ ಪ್ರಕಾರ ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಆದಾಯವನ್ನು ಕೂಡ ಬರ್ತದೆ. ರೋಗಗಳು ಕೀಟಗಳು ಇವುಗಳು ಅಲ್ಪ ಪ್ರಮಾಣದಲ್ಲಿ ಬಂದರೂ ಕೂಡ ಕಡಿಮೆ ಖರ್ಚಿನಲ್ಲಿ ಮುಖ್ಯವಾಗಿ ಸರಳವಾದಂತಹ ವಿಧಾನದಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಿದರೆ ಖಂಡಿತ ಒಳ್ಳೆಯ ಇಳುವರಿಯನ್ನು ಪಡ್ಕೊಂಡು ಒಳ್ಳೆಯ ಬೆಲೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬಂತಹ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ರಿ. ಎಲ್ಲಾ ರೈತ ಬಾಂಧವರಾಗಿ ನಿಮ್ಮ ಮೂರಿಗೂ ಪ್ರಿಯಾ, ಲಾವಣ್ಯ ಹಾಗೂ ಶ್ರೀನದಿ ಅವರಿಗೆ ತಮಗೆ ಎಲ್ಲಾ ರೈತ ಬಾಂಧವರಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರೇಷ್ಮೆ ಕೃಷಿಯ ಪ್ರಾಮುಖ್ಯತೆ, ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ರಾಯಚೂರು ಕೃಷಿ ಮಹಾವಿದ್ಯಾಲಯದ ಬಿಎಸ್ಸಿ ಅಂತಿಮ ವರ್ಷದ ವಿದ್ಯಾರ್ಥಿನಿಯರಾದ ಪ್ರಿಯಾ, ಲಾವಣ್ಯ ಮತ್ತು ಶ್ರೀನಿಧಿ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.

ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸ ಭತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಪುಣ್ಯ ವರ್ತನು ಕಣ್ಣು ತೆರೆದು ನೋಡುವಂತ कल